ಏನು ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂತಹ ಸಂದರ್ಭಗಳಲ್ಲಿ ತಮ್ಮ ಒಂದು ಬೆಳೆಗಳನ್ನ ಬಿತ್ತಲಿಕ್ಕೆ ಬೇಕಾದಂತ ಕೃಷಿ ಪರಿಕರಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ಕನಿಷ್ಠ ಮೊತ್ತವಾದ ಒಂದು 6,000 ರೂಪಾಯಿಗಳನ್ನ ವಾರ್ಷಿಕವಾಗಿ 3 ಸಮಾನ ಕಂತುಗಳಲ್ಲಿ ಅಂದ್ರೆ ನೋಡಿ ಈಗ 2018 ಇಸ್ವಿ ಡಿಸೆಂಬರ್ ಅಂದ್ರೆ 4 ತಿಂಗಳಿಗೊಮ್ಮೆ 3 ಕಂತು ಒಂದು ವರ್ಷದಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ 2018 ಡಿಸೆಂಬರ್ ಇಂದ 2019 ಮಾರ್ಚ್ ವರೆಗೆ 1 ಕಂತು ಮೊದಲನೇದಾಗಿ 2018 ಡಿಸೆಂಬರ್ನಲ್ಲಿ ಮೊದಲನೇ ಕಂತನ್ನ ನೀಡಲಾಗಿತ್ತು. ಇದು ಒಟ್ಟು ಇದುವರೆಗೆ 9 ಕಂತುಗಳು ಜಮೆಯಾಗಿದ್ದಾವೆ ರೈತರ ಖಾತೆಗೆ. ಇದರಲ್ಲಿ ತಾವು ಹೇಳಿದಾಗೆ ಏನಪ್ಪ ಮೂಲ ಮಾನದಂಡ ಏನು ಅಂದ್ರೆ ಮೊದಲನೇದಾಗಿ ರೈತನಾಗಿರ್ಬೇಕು. ರೈತ ಅಂದ್ರೆ ಪಹಣಿಯನ್ನ ಹೊಂದಿರಬೇಕು, ಜಮೀನು. ಅದು ಇಷ್ಟೇ ಅಂತಿಲ್ಲ, ನಿರ್ದಿಷ್ಟ ಮಾನದಂಡ ಇಲ್ಲ. 5 ಗುಂಟೆ ಇರಬಹುದು, 10 ಗುಂಟೆ ಇರಬಹುದು, 1 ಎಕರೆ ಇರಬಹುದು. ಈವನ್ ದೊಡ್ಡ ರೈತ ಆದ್ರೂ 10 ಎಕರೆ ಇದ್ರು ಕೂಡ ಆತ ಈ ಒಂದು ಯೋಜನೆಯಡಿ ಫಲಾನುಭವಿ ಆಗ್ಲಿಕ್ಕೆ ಅರ್ಹತೆಯನ್ನ ಪಡಿತಾರೆ. ಒಂದು ಪಹಣಿ ಅವರ ಹೆಸರಲ್ಲಿ ಇರಬೇಕು. ಮತ್ತೆ ಯಾರು ಅರ್ಹರಲ್ಲ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಯಾವುದೇ ಭೂಮಿ ಹೊಂದಿರತಕ್ಕಂಥ ಸಂಘ ಸಂಸ್ಥೆಗಳಾಗಿರಬಾರ್ದು, ಮತ್ತೆ ಸರ್ಕಾರಿ ನೌಕರರಾಗಿರಬಾರ್ದು, ಯಾವುದೇ ಸಂವಿಧಾನಿಕ ಹುದ್ದೆಗಳನ್ನ ಹೊಂದಿರತಕ್ಕಂಥವ್ರು ಅಥವಾ ಹೊಂದಿದ್ದಂಥವರು ಆಗಬಾರ್ದು. ಮತ್ತೆ ತಮಗೆಲ್ಲ ತಿಳಿದಿರೋ ಹಾಗೆ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮತ್ತೆ ಯಾವುದೇ ಒಂದು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸಂವಿಧಾನ ಉದ್ಯಾನ ನಾನಾಗ್ಲೇ ಹೇಳಿದಂಗೆ ಹೊಂದಿರತಕ್ಕಂಥ ವ್ಯಕ್ತಿಗಳು, ಮತ್ತೆ ಇದ್ರ ಜೊತೆಗೆ ಪಂಚಾಯತ್ ರಾಜ್ ಆಕ್ಟ್ ನಲ್ಲಿ ಬರತಕ್ಕಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ಮತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಅನುದಾನ ಒದಗಿಸ್ತಾ ಇರತಕ್ಕಂಥ ಸಂಸ್ಥೆಗಳು, ಸರ್ಕಾರಿ ನೌಕರರು ಇರ್ತಾರೆ. ಇಂಥ ಎಲ್ಲ ಒಂದು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಇದಕ್ಕೆ ಅರ್ಹರಾಗೋದಿಲ್ಲ. ಮತ್ತೆ ಇನ್ನು ಕೆಲವರು ಪಿಂಚಣಿ 10,000 ಹಾಗೂ ಅದಕ್ಕಿಂತ ಹೆಚ್ಚು ಪಿಂಚಣಿಯನ್ನ ಪಡಿತಕ್ಕಂಥವ್ರು. ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಅಂದ್ರೆ ದರ್ಜೆ 4 ಅಂದ್ರೆ ಕ್ಲಾಸ್ 4 ಮತ್ತೆ ಡಿ ಗುಂಪು ಇವರನ್ನ ಹೊರತುಪಡಿಸಿ ಮಿಕ್ಕದಂತೆ ಉಳಿದಂತೆ ಎಲ್ಲರೂ ಯಾರು 10,000 ರೂಪಾಯಿಗಳ ಪಿಂಚಣಿಯನ್ನ ಪಡಿತಾರೆ, ಅದಕ್ಕಿಂತ ಹೆಚ್ಚು ಪಿಂಚಣಿಯನ್ನ ಪಡಿತಾರೆ, ಅವರು ಈ ಯೋಜನೆಯಡಿ ಅರ್ಹರಾಗುವುದಿಲ್ಲ. ಹೀಗೆ 1 ವರ್ಷದಲ್ಲಿ 3 ಸಮಾನ ಕಂತುಗಳಲ್ಲಿ 4 ತಿಂಗಳಿಗೊಮ್ಮೆ ಡಿಸೆಂಬರ್ ಇಂದ ಮಾರ್ಚ್, ಏಪ್ರಿಲ್ ಇಂದ ಜುಲೈ, ಮತ್ತೆ ಆಗಸ್ಟ್ ಇಂದ ನವೆಂಬರ್, ಈ ರೀತಿ 2018 ಡಿಸೆಂಬರ್ನಿಂದ ಒಟ್ಟು ಈಗ ಮೊನ್ನೆ 2021 ಇಸವಿ ಜುಲೈನಲ್ಲಿ 9ನೇ ಕಂತು ಬಿಡುಗಡೆ ಆಗಿದೆ. ಇನ್ನು ನಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಬರೋದಾದ್ರೆ ಹಾಸನ ಜಿಲ್ಲೆಯಲ್ಲಿ ಇದುವರೆಗೆ ಸರಿಸುಮಾರು 8 ಕಂತುಗಳಲ್ಲಿ 333 ಕೋಟಿ ರೂಪಾಯಿಗಳು ರೈತರ ಖಾತೆಗೆ ಜಮಾ ಆಗಿದೆ ಇದುವರೆಗೆ. ಇನ್ನು 9ನೇ ಕಂತಿನಲ್ಲಿ ಸುಮಾರು 201 ಲಕ್ಷ ಅಂದ್ರೆ 20 ಕೋಟಿಗಳು 2,55,502 ಜನಗಳಿಗೆ ಈ ರೀತಿ ಜಮೆಯಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ವಿಷಯವನ್ನ ನೀವು ಗಮನಿಸಬೇಕು, ಇದು ಕೇಂದ್ರ ಸರ್ಕಾರದ ಯೋಜನೆ. ಹೌದು, ಕೇಂದ್ರ ಸರ್ಕಾರ 6,000 ಕೊಡ್ತಿತ್ತು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ 2 ಕಂತನ್ನ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದ. ಅದರಲ್ಲಿ ಇದುವರೆಗೆ ಸುಮಾರು 3 ಕಂತುಗಳಲ್ಲಿ 141 ಕೋಟಿ ನಮ್ಮ ಜಿಲ್ಲೆಗೆ, ಹಾಸನ ಜಿಲ್ಲೆಗೆ 19ನೇ ಇಸವಿ 20, 21 ಈ ರೀತಿ ಒಟ್ಟು 3 ವರ್ಷಗಳಲ್ಲಿ 3 ಕಂತುಗಳು 141 ಕೋಟಿ ಹಣವನ್ನ ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿದೆ. ಈಗ ಒಟ್ಟಾರೆ ರಾಜ್ಯದ ಪಾಲು ಮತ್ತು ಕೇಂದ್ರದ ಪಾಲು ಎರಡೂ ಸೇರಿದಂತೆ 475 ಕೋಟಿ ಅನುದಾನ ನಮ್ಮ ಜಿಲ್ಲೆಗೆ ಸಂದಿದೆ. ಅಂದ್ರೆ ಇದರಲ್ಲಿ 9ನೇ ಕಂತನ್ನು ಹೊರತುಪಡಿಸಿ 9 ಕಂತು 20 ಸೇರಿದ್ರೆ ಸರಿಸುಮಾರು 500 ಕೋಟಿ ರೂಪಾಯಿಗಳ ಅನುದಾನ ಈ ಒಂದು ಯೋಜನೆಯಡಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ನೆರವಿನಿಂದ ನಮ್ಮ ರೈತರ ಖಾತೆಗೆ ಜಮೆ ಆಗಿದೆ. ಈಗ ರಾಜ್ಯ ಸರ್ಕಾರದ ಪಾಲು ಅಂತ ಹೇಳಿದ್ರೆ ಏನು 3 ಕಂತು ಇರುತ್ತೋ ಅದಕ್ಕೆ ಪಾಲುದಾರರು ಅಥವಾ ಆ 3 ಕಂತನ್ನ? ಇಲ್ಲ ನೋಡಿ, ಇಲ್ಲಿ ಒಂದನ್ನ ತಾವು ಗಮನಿಸಬೇಕು. ಈಗ ಮೊದಲನೇ ಕಂತು ಅಂದಾಗ ಏನು ಡಿಸೆಂಬರ್ನಲ್ಲಿ, ಈಗ ನಮ್ಮ ಜಿಲ್ಲೆನೇ ಉದಾಹರಣೆಗೆ ತಗೊಳ್ಳೋದಾದ್ರೆ ಬರೀ 31,942 ಜನ ನೋಂದಣಿ ಮಾಡ್ಕೊಂಡಿದ್ರು, ಅವ್ರಿಗಷ್ಟೇ ಜನಕ್ಕೆ ಕೇಂದ್ರ ಸರ್ಕಾರದ 2,000 ಸಿಕ್ಕಿರುತ್ತೆ. ಅದೇ 2ನೇ ಕಂತಲ್ಲಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯ ರೈತರು ನೋಂದಣಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಕ್ರಮೇಣ ಸಂಖ್ಯೆ ಜಾಸ್ತಿ ಆಗ್ತದೆ. ಈಗ 255,518 ರೈತರು ಈಗ 9ನೇ ಕಂತಿಗೆ ಅರ್ಹರಾಗಿ ಬಂದಿದೆ. ಅಂದ್ರೆ ಆರಂಭದಲ್ಲಿ ಕಡಿಮೆ ಇರ್ತದೆ. ಮೊದಲು ಈಗ 18ನೇ ಇಸ್ವಿಲಿ ಮೊದಲನೇ ಕಂತು ಬಂದಾಗ ಕೇವಲ 15,971 ಜನಕ್ಕೆ ಬಂದಿತ್ತು. ಆಮೇಲೆ ಕಾಲಕ್ರಮೇಣ 2ನೇ ಕಂತು ಬಂದಾಗ 181,700 ಜನ, 3ನೇ ಕಂತು ಬಂದಾಗ 228,606 ಜನ. ಹಂಗೆ ಪ್ರತಿ ಕಂತುಗಳಲ್ಲೂ ಸೇರದಂಗೆ ಜನ ರೈತ ಬಂಧು ಆದಂಗೆ ಆದಂಗೆ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಎಲ್ಲಿ ನೋಂದಣಿಯನ್ನ ಮಾಡಬೇಕು, ಹೇಗೆ ನೋಡಿ? ಇದು ನೋಂದಣಿ ಯಾವುದೇ ಒಂದು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಇರಬಹುದು, ತೋಟಗಾರಿಕಾ ಇಲಾಖೆಯ ಕಚೇರಿಗಳಿರಬಹುದು, ಮತ್ತೆ ಇನ್ನು ರೆವಿನ್ಯೂ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ, ಈ ಇಲಾಖೆಯ ಎಲ್ಲಾದ್ರೂ ಕೂಡ ಅರ್ಜಿಯನ್ನು ಕೊಟ್ಟು ಅವರು ನೋಂದಣಿಯನ್ನ ಮಾಡಿಸ್ಕೋಬಹುದು. ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಪ್ರತಿ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಅತಿ ಎತ್ತರದಲ್ಲೇ ಅವ್ರಿಗೆ ಸಂಪರ್ಕ ಇದೆ. ಅಲ್ಲಿ ಹೋಗಿ ಅವರು ಒಂದು ಅರ್ಜಿಯನ್ನ ನಮೂನೆಯನ್ನ ಪಡೆದು ಅಲ್ಲಿ ತುಂಬಿ ಅದಕ್ಕೆ ಒಂದು ಏನು RTCಯನ್ನ ಹಾಕಿ ಇವ್ರದೊಂದು ಪಾಸ್ಬುಕ್ ಡೀಟೇಲ್ಸ್ ಒಂದು ಆಧಾರ್ ಕಾರ್ಡ್ ಇಷ್ಟನ್ನ ಅಂದ್ರೆ ಅಲ್ಲಿ ಏನಪ್ಪ ಇಲ್ಲಿ ಸಮಸ್ಯೆ ಒಂದು ನಮ್ಮ ರೈತರು ಮಾಡ್ತಾ ಇರೋದು ಅಂದ್ರೆ ಆಧಾರ್ ಕಾರ್ಡು ಮತ್ತೆ ಪಾಸ್ಬುಕ್ಗಳಲ್ಲಿ ಟ್ಯಾಲಿ ಆಗ್ತಾ ಇಲ್ಲ ಕೆಲವೊಂದು ಹೆಸರುಗಳು ಮತ್ತೆ ಅಕೌಂಟ್ ನಂಬರು. ಈಗ ನೋಡಿ ಲಿಂಕ್ ಆಗಿರಲ್ಲ ಅಂತ ಖಾತೆ ಕೊಟ್ಬಿಟ್ರೆ ಇನ್ಆಕ್ಟಿವ್ ಆಗಿರ್ತಕ್ಕಂತ ಖಾತೆನ ಅವಾಗ ಏನಾಗುತ್ತೆ, ಅಲ್ಲಿ ಹಣ ಸರಿಯಾಗಿ ಜಮೆ ಆಗಲ್ಲ, ಅವಾಗ ಸಮಸ್ಯೆಗಳಾಗ್ತದೆ. ಅದಕ್ಕೆ ರೈತರು ಏನಪ್ಪ ಮಾಡ್ಬೇಕಂದ್ರೆ ಸರಿಯಾದ ಒಂದು ತಮ್ಮ ಏನು ಚಾಲಿತ ಅಂದ್ರೆ ಅಕೌಂಟ್ ಚಾಲಿತಿಯಲ್ಲಿ ಇರಬೇಕು ಅಂತ ಒಂದು ಬ್ಯಾಂಕ್ ಪಾಸ್ ಪುಸ್ತಕದ ನಕಲನ್ನ, ಮುಖಪುಟದ ನಕಲು, ಮತ್ತೆ ಒಂದು ಆಧಾರ್ ಕಾರ್ಡಿನ ನಕಲು, ಮತ್ತೆ ಒಂದು RTC ಇಷ್ಟನ್ನ ಕೊಟ್ಟು ಅವರು ನೋಂದಾಯಿಸ್ಕೋಬಹುದಾಗಿದೆ. ಈಗ ಬಿಡುಗಡೆ ಆದಂತ ಹಣವನ್ನ ಕೃಷಿಕರು ಯಾವ್ಯಾವ ಉದ್ದೇಶಗಳಿಗೆ ಬಳಕೆಯನ್ನ ಮಾಡಬಹುದು? ನೋಡಿ ಅದು ರೈತರುಗಳು ಈಗ ನಾನು ಆಗ್ಲೇ ಹೇಳದಂಗೆ ಕೃಷಿ ಪರಿಕರಗಳು ಅವ್ರಿಗೆ ಈಗ ಬಿತ್ತನೆ ಮಾಡಬೇಕು, ಜೂನ್ ಜುಲೈ ಟೈಮು ಆಗಸ್ಟ್ ಟೈಮು ಕೆಲವು ಬಿತ್ತನೆ ಆಗ್ಬೇಕಾಗ್ತದೆ. ಬಿತ್ತನೆ ಸಮಯದಲ್ಲಿ ರಸಗೊಬ್ಬರಗಳನ್ನ ಖರೀದಿ ಮಾಡಲಿಕ್ಕೆ, ಬಿತ್ತನೆ ಬೀಜಗಳನ್ನ ಖರೀದಿ ಮಾಡಲಿಕ್ಕೆ ಸರ್ಕಾರ ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗ 50% ಸಹಾಯದಲ್ಲಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ 75% ಸಹಾಯಧನದಲ್ಲಿ ಕೊಡ್ತಾ ಇದೆ. ಅದಕ್ಕೆ ಅವುಗಳನ್ನೆಲ್ಲ ಖರೀದಿ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರು ಈ ಒಂದು ಹಣವನ್ನ ಉಪಯೋಗಿಸ್ಕೋಬಹುದು. ಈಗ ಕೃಷಿ ಉದ್ದೇಶದಿಂದಲೇ ಸಂಘ ಸಂಸ್ಥೆಗಳು ಭೂಮಿಯನ್ನ ಹೊಂದಿದ್ರು ಅವ್ರಿಗೆ ಈ ಇಲ್ಲ ನೋಡಿ, ಯಾವುದೇ ಸಂಘ ಸಂಸ್ಥೆಗಳು ಅವರು ಕೃಷಿನೇ ಮಾಡ್ತಾ ಇದ್ರು ಕೂಡ ಅವ್ರು ರಿಜಿಸ್ಟರ್ಡ್ ಆಗಿರ್ತಕ್ಕಂತ ಸಂಘ ಸಂಸ್ಥೆಗಳು ನೋಂದಣಿ ಆಗಿದ್ರೆ ಅವರು ಈ ಒಂದು ಯೋಜನೆಯಡಿ ಬರಲಿಕ್ಕೆ ಅರ್ಹತೆಯನ್ನ ಪಡೆಯೋದಿಲ್ಲ. ಈ ಯೋಜನೆಯ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ಹಣವನ್ನ ನೀಡ್ತಾ ಇರತಕ್ಕಂಥದ್ದು, ಕೇಂದ್ರ ಸರ್ಕಾರದ ಪಾಲಿನ ಜೊತೆಗೆ ಮತ್ತೆ ಎರಡು ಕಂತುಗಳನ್ನ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಅಥವಾ ಕೇಂದ್ರ ಸರ್ಕಾರದ ಪಾಲಿದೆಯಲ್ಲ ಅದರಲ್ಲಿ ಎರಡು ಕಂತನ್ನು ಕೊಡ್ತಕ್ಕಂಥದ್ದು? ಇಲ್ಲ ಇಲ್ಲ ಇಲ್ಲ ನೋಡಿ, ಕೇಂದ್ರ ಸರ್ಕಾರ ಒಂದು ವರ್ಷದಲ್ಲಿ ಮೂರು ಸಮಾನ ಕಂತುಗಳಲ್ಲಿ ಕೊಡ್ತದೆ, ಅದರ ಜೊತೆಗೆ ರಾಜ್ಯ ಸರ್ಕಾರ ಇನ್ನೆರಡು ಕಂತುಗಳು ಅದೇ ವರ್ಷದಲ್ಲಿ, ಒಂದು ವರ್ಷದಲ್ಲಿ ಅವರು ಎರಡು ಕಂತು ಅಂದ್ರೆ ಒಟ್ಟಾರೆ 5 ಕಂತುಗಳಲ್ಲಿ 10,000 ರೂಪಾಯಿಗಳನ್ನ ಒಬ್ಬ ರೈತ ಪಡೆಯಲಿಕ್ಕೆ ಅರ್ಹತೆಯನ್ನ ಪಡೆದಿರ್ತಾರೆ. ಈ ರೀತಿಯಾಗಿ 10,000 ಕೂಡ ಒಬ್ಬ ರೈತನಿಗೆ ಬರ್ತದೆ ಒಂದು ವರ್ಷದಲ್ಲಿ. ಅಂದ್ರೆ ಕೇಂದ್ರ ಸರ್ಕಾರ 3 ಕಂತು, ರಾಜ್ಯ ಸರ್ಕಾರ 2 ಕಂತು, ಒಟ್ಟಾರೆ 5 ಕಂತು. ಇದುವರೆಗೆ ಸಾಕಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರಿ, ಯಶೋಗಾಥೆ ಹೇಗಿದೆ, ಹೇಗೆ ಅದನ್ನ ಸದ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ? ರೈತರಿಗೆ ಸಾಕಷ್ಟು ಉಪಯೋಗ ಆಗಿದೆ. ಯಾಕೆಂದ್ರೆ ನೋಡಿ, ರೈತನಿಗೆ ಒಂದೊಂದು ರೂಪಾಯಿ ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳೇ ಹೆಚ್ಚಾಗಿರೋ ಪರಿಸ್ಥಿತಿಯಲ್ಲಿ, ಅದು ನಮ್ಮ ಕರ್ನಾಟಕದಂತ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರದೇಶ ಮಳೆಯಾಶ್ರಿತ ಪ್ರದೇಶ ಆಗಿರೋದ್ರಿಂದ ಈ ನಮ್ಮ ರೈತರು ಯಾವುದೇ ಒಂದು ನಿರ್ದಿಷ್ಟವಾದ ಆದಾಯವನ್ನ ಪಡೆಯಲು ಕಷ್ಟ ಇರೋ ಒಂದು ಸಮಯದಲ್ಲಿ, ಅಂತ ಸಂದರ್ಭದಲ್ಲಿ ರೈತರಿಗೆ ಈ ಒಂದು ಹಣಕಾಸು ಸೌಲಭ್ಯ ನೆರವು ಬಹಳ ಅನುಕೂಲ ಆಗ್ತಾ ಇದೆ. ಇದುವರೆಗೆ ಯಾರು ನೋಂದಣಿಯನ್ನ ಮಾಡಿಕೊಂಡಿಲ್ವೋ ಅವ್ರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ನೋಂದಣಿ ಮಾಡಿಕೊಳ್ಳುವಂತಹ ಅವಕಾಶಗಳು ಇದ್ದಾವೋ ಇಲ್ವಾ? ಇದೆ, ಈಗಲೂ ಮಾಡ್ಕೋಬಹುದು. ನೋಂದಣಿ ಮಾಡ್ಕೊಂಡ್ರೆ ಅಂದ್ರೆ ಕಂತು ಈಗಿನಿಂದ ಆರಂಭ ಆಗುತ್ತೆ, ಹಿಂದೆ ಕೊಟ್ಟಿರ್ತಕ್ಕಂಥ ಕಂತುಗಳು ಬರೋದಿಲ್ಲ. ಈ ಹೊಸದಾಗಿ ಅವರು ನೋಂದಣಿ ಮಾಡ್ಕೊಂಡು ಹೊಸ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ ಕಂತು, ಅದನ್ನ ಪಡಿಬಹುದು. ಇದುವರೆಗೆ ಯಾರು ನೋಂದಣಿಯನ್ನ ಮಾಡಿಕೊಂಡಿಲ್ವೋ ಅವ್ರಿಗೆ ಈಗಲೂ ಕೂಡ ಅವಕಾಶಗಳು ಇದ್ದಾವೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಂಡು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಗಳನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾದಂತಹ ಆರ್ಥಿಕ ಸಹಾಯವನ್ನು ಈ ಯೋಜನೆಯಲ್ಲಿ ಪಡೆಯಬಹುದು. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಅಂದ್ರೆ ಏನು, ಯಾವ ಉದ್ದೇಶದಿಂದ ಇದನ್ನ ಪ್ರಾರಂಭವನ್ನ ಮಾಡಲಾಯಿತು, ಯಾವಾಗ ಮಾಡಲಾಯಿತು, ಇದರ ಅನುಕೂಲಗಳನ್ನ ನಮ್ಮ ಕೃಷಿಕರು ಹೇಗೆಲ್ಲ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ನಮ್ಮ ಕೃಷಿಕರು ತಮ್ಮ ಕೃಷಿ ತಾಕುಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಾರೆ. ಆದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರೈತರು ಹೆಚ್ಚು ನಷ್ಟವನ್ನ ಅನುಭವಿಸುವಂತದ್ದನ್ನ ನಾವು ಕೇಳಿದ್ದೇವೆ. 60 ವರ್ಷದ ನಂತರ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಅವ್ರಿಗೆ ಒಂದಷ್ಟು ಪಿಂಚಣಿ ಅಂತ ಹೇಳಿ ದೊರಕುತ್ತೆ. ಆದ್ರೆ 60 ವರ್ಷಗಳವರೆಗೂ ನಿರಂತರವಾಗಿ ಯಾರು ಕಾಯಕವನ್ನ ಮಾಡಿರ್ತಾರೋ ಅವ್ರಿಗೆ ಇದುವರೆಗೆ ಪಿಂಚಣಿ ಅನ್ನುವಂಥದ್ದು ಇರಲಿಲ್ಲ. ಈ ಒಂದು ಕಾರ್ಯಕ್ರಮದ ಅಥವಾ ಯೋಜನೆಯ ಮೂಲಕ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಮೂಲಕ ರೈತರಿಗೂ ಕೂಡ ಪಿಂಚಣಿಯನ್ನ ಕೊಡ್ತಕ್ಕಂತಹ ವ್ಯವಸ್ಥೆ ಇದೆ. ಹೇಗೆ ಇದನ್ನ ಪಡೆಯಬಹುದು, ಪಡೆಯಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಕೆಎಚ್ ರವಿಯವರು. ರವಿಯವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಹಾಗಂತ ಅಂದ್ರೆ ಏನು? ನೋಡಿ, ಈಗ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಇದು ರೈತರ ಒಂದು ಪಿಂಚಣಿ ಯೋಜನೆ. ಈಗ ತಾವೆಲ್ಲ ತಿಳಿದಿರ್ತೀರಿ, ಸರ್ಕಾರಿ ನೌಕರಿ, ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಅಥವಾ ಕೆಲವೊಂದು ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರು ತಮ್ಮ 60 ವರ್ಷ ವಯಸ್ಸಿನ ನಂತರ, ತಮ್ಮ ಸೇವಾವಧಿ ಮುಗಿದ ನಂತರ ಅವರು ಮಾಸಿಕ ಪಿಂಚಣಿಯನ್ನ ಪಡೀಲಿಕ್ಕೆ ಅರ್ಹರಿರ್ತಾರೆ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರೈತ ಬಾಂಧವರಿಗೆ ಏನು 18ನೇ ವರ್ಷದಿಂದ 40 ವರ್ಷ ಏಜಿನ ಅಂದ್ರೆ ವಯಸ್ಸಿನ ಸಮಯದಲ್ಲಿ ಅವರು ಪ್ರತಿ ಮಾಹೆ ಒಂದಿಷ್ಟು ಹಣವನ್ನ ತಮ್ಮ ಬ್ಯಾಂಕ್ ಖಾತೆಯಿಂದ ಜಮಾ ಮಾಡ್ತಕ್ಕಂಥದ್ದು ಒಂದು ನಿಧಿಗೆ, ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಮೊತ್ತವನ್ನ ಈಗ 18 ವರ್ಷದಿಂದ 40 ವರ್ಷ ಅಂತ ಹೇಳಿದೆ. ಈಗ 18ನೇ ವರ್ಷದಲ್ಲಿ ಆರಂಭ ಆದ್ರೆ ಪ್ರತಿ ಸದಸ್ಯ ಒಬ್ಬ ರೈತ 55 ರೂಪಾಯಿ ಕಟ್ಟಬೇಕು ಒಂದು ತಿಂಗಳಿಗೆ. 18ನೇ ವಯಸ್ಸಿನಲ್ಲಿ ಆದ್ರೆ ಒಂದು ತಿಂಗಳಿಗೆ 55 ರೂಪಾಯಿ ಕಟ್ಟಬೇಕು. ಕೇಂದ್ರ ಸರ್ಕಾರ ಕೂಡ 55 ರೂಪಾಯಿ ಕಟ್ಟುತ್ತೆ. ಸೊ ಅದೇ ರೀತಿ ಈಗ 40 ವರ್ಷದವರೆಗೆ ಆ ಅಂತರದಲ್ಲಿರ್ತಕ್ಕಂತ ವಯಸ್ಸಿನ ಯಾರಾದ್ರೂ ಕಟ್ಟಬಹುದು. 18 ವರ್ಷ ಕನಿಷ್ಠ, ಗರಿಷ್ಠ 40 ವರ್ಷ ರೈತನಿಗೆ ಅಷ್ಟು ಏಜ್ ಇದ್ದಾಗ ಅತ ಇಂತಿಷ್ಟು ಮೊತ್ತ ಅಂತ ಅದಕ್ಕೆ ಒಂದು ನಿಗದಿಪಡಿಸಿದ್ದಾರೆ. ಕನಿಷ್ಠ 55ರಿಂದ ಗರಿಷ್ಠ 200 ರೂಪಾಯಿ ಪ್ರತಿ ಮಾಹೆಗೆ ಇಷ್ಟು ಹಣವನ್ನ ಕಟ್ಟಿದಾಗ ಅಷ್ಟೇ ಸಮಾನದ ಮೊತ್ತವನ್ನ ಕೇಂದ್ರ ಸರ್ಕಾರ ಕೂಡ ಭರಿಸುತ್ತೆ. ಈ ಮೊತ್ತವನ್ನ ಅವರು 60 ವರ್ಷ ವಯೋಮಾನ ತುಂಬಿದ ನಂತರ ಕನಿಷ್ಠ ತಿಂಗಳಿಗೆ 3,000 ರೂಪಾಯಿ ಅಂತ ಪಿಂಚಣಿಯನ್ನ ಪಡೀಲಿಕ್ಕೆ ಅರ್ಹತೆಯನ್ನ ಹೊಂದ್ತಾರೆ. ಅಂದ್ರೆ ಕನಿಷ್ಠ ಅದು ನಾನು ಹೇಳ್ತಾ, ಈಗ 40ನೇ ವರ್ಷದಲ್ಲಿ ಎಂಟರ್ ಆದ್ರೆ ಅವರು 3,000 ರೂಪಾಯಿ ಅಷ್ಟೇ ಸಿಗುತ್ತೆ. ಈಗ 18ನೇ ವರ್ಷದಲ್ಲೇ ಅವರು ಈ ಯೋಜನೆಯಡಿ ಅಳವಡಿಸಿಕೊಂಡಿದ್ರೆ, ಒಳಗಡೆ ಬಂದಿದ್ರೆ ಅವರು ಇನ್ನೂ ಹೆಚ್ಚಿನ ಒಂದು ಪಿಂಚಣಿಯನ್ನ ಪಡೀಲಿಕ್ಕೆ ಅರ್ಹತೆಯನ್ನ ಪಡೆದಿರ್ತಾರೆ. ಅಂದ್ರೆ ನೀವು ಕೇಳಬಹುದು ಯಾರೆಲ್ಲ ಅರ್ಹರು ಇದಕ್ಕೆ ಅಂತ. ಈಗ ನೋಡ್ರಿ, ಇದು ಮಾಡಿರ್ತಕ್ಕಂಥದ್ದೇ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ. ಯಾರು 2 ಹೆಕ್ಟೇರ್ ಅಂದ್ರೆ 5 ಎಕರೆಗಿಂತ ಕಡಿಮೆ ಭೂಮಿಯನ್ನ ಹೊಂದಿರ್ತಾರೆ ಅಂದ್ರೆ ಮಾಮೂಲಿ ನಮ್ಗೆ ಗೊತ್ತಿದೆ, 2 ಹೆಕ್ಟರ್ಗಿಂತ ಕೆಳಗಡೆ ಇರೋರು ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂದ್ರೆ 1 ಹೆಕ್ಟರ್ಗಿಂತ ಕಡಿಮೆ ಇರತಕ್ಕಂಥವ್ರು. ಹಾಗೆ 2 ಹೆಕ್ಟರ್ಗಿಂತ ಕಡಿಮೆ ಹೊಂದಿರತಕ್ಕಂತ ಭೂಮಿಯನ್ನ ಹೊಂದಿರತಕ್ಕಂತ ರೈತ ಬಾಂಧವರು ಯಾರಿದ್ದಾರೆ, ಮತ್ತೆ ಅವ್ರು ಯಾರು 18 ವರ್ಷದಿಂದ 40 ವರ್ಷದ ವಯೋಮಾನದ ಒಳಗಿದ್ದಾರೆ, ಈ ಎಲ್ಲ ರೈತರು ಈ ಒಂದು ಯೋಜನೆಯಲ್ಲಿ ಬರಲಿಕ್ಕೆ ಅರ್ಹರಾಗ್ತಾರೆ. ಈ ಒಂದು ವಯಸ್ಸಿನ ಆಧಾರದ ಮೇಲೆ ಆ ಒಂದು ಪ್ರೀಮಿಯಂ ಅಥವಾ ಅಮೌಂಟ್ ಏನು ಪ್ರತಿ ಮಹೆ ಪಾವತಿ ಮಾಡಬೇಕೋ ಅದು ನಿಗದಿಯಾಗಿರುತ್ತೆ. ಕನಿಷ್ಠ 55, ಗರಿಷ್ಠ 200, ಈ ರೀತಿ ಮೊತ್ತ ಇರುತ್ತೆ. ಇವರು ಏನೆಲ್ಲ ದಾಖಲಾತಿಗಳನ್ನ ಕೊಟ್ಟಿ ಅಂದ್ರೆ ನೋಂದಣಿ ಮಾಡ್ಕೋಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಕೊಡಬೇಕು, ಬ್ಯಾಂಕ್ ಖಾತೆ ವಿವರ, ಮತ್ತೆ ಈಗ ರೈತ ಆಗಿದ್ರೆ ಆತನ ಪತ್ನಿಯ ಜನ್ಮದಿನಾಂಕ ಅಥವಾ ಅವರ ವಿವರಗಳು, ಪತ್ನಿ ಆಗಿದ್ರೆ ಆಕೆಯ ಪತಿಯ ಜನ್ಮದಿನಾಂಕ ವಿವರಗಳು, ಇವುಗಳನ್ನ ಕೊಟ್ಟು ಎಲ್ಲಾ ನಾಗರಿಕ ಸೇವಾ ಕೇಂದ್ರಗಳು ಸಿಟಿಜನ್ ಸರ್ವಿಸ್ ಸೆಂಟರ್ಗಳು, ಆ ಸಿಟಿಜನ್ ಸರ್ವಿಸ್ ಸೆಂಟರ್ಗಳು ನಾಗರಿಕ ಸೇವಾ ಕೇಂದ್ರಗಳು ಏನಿದಾವೆ ಅಲ್ಲಿ ಎಲ್ಲೇ ಆದರೂ ಕೂಡ ಇದನ್ನ ನೋಂದಣಿ ಮಾಡ್ಕೋಬಹುದಾಗಿದೆ. ಈಗ ಹಣವನ್ನ ಪ್ರತಿ ತಿಂಗಳು ತುಂಬಬೇಕು ಅಥವಾ ಅವರ ಖಾತೆಯಿಂದ ನೇರವಾಗಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಹೋಗುತ್ತೋ ಹೇಗೆ? ಈಗ ನಾನು ಮೊದಲು ಒಂದು ಯೋಜನೆ ಬಗ್ಗೆ ಹೇಳಿದೆ, ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಅದರಲ್ಲಿ ಬರ್ತಕ್ಕಂತ ಹಣವನ್ನ ಈ ಯೋಜನೆಗೂ ಕೂಡ ವ್ಯಯಿಸಬಹುದು. ಅಥವಾ ಅವರು ಅವರ ಒಂದು ಏನು ಒಂದು ಸೇವಿಂಗ್ ಅಕೌಂಟ್ ಅಂತ ಹೇಳ್ತೀವಿ, ಉಳಿತಾಯ ಖಾತೆ, ಉಳಿತಾಯ ಖಾತೆಯಲ್ಲಿ ಪ್ರತಿ ಮಾಹೆ ಇಂತಿಷ್ಟು ಏನು ನಿಗದಿತ ಒಂದು ಮೊತ್ತ ಇರ್ತದೆ ಅದನ್ನ ಪ್ರತಿ ಮಾಹೆ ಕಟಾವಣೆ ಆಗ್ಲಿಕ್ಕೆ ಬ್ಯಾಂಕ್ನವ್ರ ಹತ್ರ ಕೋರ್ಕೊಂಡ್ರೆ ಅದನ್ನ ಪ್ರತಿ ಮಾಹೆ ಅವರ ಒಂದು ಏನು ಉಳಿತಾಯ ಖಾತೆ ಇರ್ತದೆ ಅದರಿಂದ ಜಮಾ ಆಗ್ತಾ ಹೋಗ್ತದೆ. ತಾವು ಹೇಳಿದ್ರಿ 18-40 ವರ್ಷಗಳ ಒಳಗೆ ಯಾರಿರ್ತಾರೋ ಅವರು ನೋಂದಣಿಯನ್ನ ಮಾಡಿಕೊಳ್ಬಹುದು ಅಂತ ಹೇಳಿ. ಹಣವನ್ನ ಇಲ್ಲಿಯವರೆಗೆ ತುಂಬಬೇಕು ಅವ್ರಿಗೆ ಅಂತ ಅಂದ್ರೆ ಫಲಾನುಭವಿಗಳು ಇರ್ತಾರಲ್ಲ ಅವ್ರಿಗೆ ಎಷ್ಟು ವಯಸ್ಸಾಗುವವರೆಗೂ ಕೂಡ ಹಣವನ್ನ ತುಂಬಬೇಕಾಗುತ್ತೆ. ಅದೇ ಈಗ ನೋಡಿ 18-40 ವಯೋಮಾನದವರು 60 ವರ್ಷದವರೆಗೂ ತುಂಬಬೇಕು. 60 ವರ್ಷ ಆದ್ಮೇಲೆ ಅವರು 60 ವರ್ಷದ ನಂತರ ಪಿಂಚಣಿ ಪಡೀಲಿಕ್ಕೆ ಅರ್ಹರಾಗ್ತಾರೆ. 60ನೇ ವರ್ಷದಿಂದ ಅವ್ರಿಗೆ ಪಿಂಚಣಿ ದೊರಕುತ್ತೆ, ಹಾಗಾಗಿ 60 ವರ್ಷಗಳವರೆಗೆ ಅವರು ಹಣವನ್ನ ತುಂಬಬೇಕಾಗುತ್ತೆ. ಅಂತ ಅಂದ್ರೆ 2 ಹೆಕ್ಟೇರ್ಗಿಂತ ಕಡಿಮೆ ಅಂದ್ರೆ 5 ಎಕರೆಗಿಂತ ಕಡಿಮೆ ಇರಬೇಕು. ಕಡಿಮೆ ಜಮೀನು ಯಾರಿಗಿರುತ್ತೋ ಅವ್ರು ಮಾತ್ರ, ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಯೋಜನೆಯಡಿ ಬರಲಿಕ್ಕೆ ಅರ್ಹರಾಗಿರ್ತಾರೆ. ಇದು ಎಲ್ಲಿಯವರೆಗೆ ಪಿಂಚಣಿ ಸಿಗ್ತಾ ಹೋಗುತ್ತೆ? ಅಲ್ಲ, ಅವರು ಜೀವಂತವಾಗಿ ಬದುಕಿರೋವರೆಗೂ ಬರುತ್ತೆ. ಅವರು ಎಲ್ಲಿವರೆಗೆ ಜೀವಂತವಾಗಿರ್ತಾರೋ ಅಲ್ಲಿವರೆಗೂ ಪಿಂಚಣಿ ಬರುತ್ತೆ. ಓಕೆ, ಈಗ 60 ವರ್ಷದ ಒಳಗೆ ಕೃಷಿಕರು ಮರಣವನ್ನ ಹೊಂದಿದ್ರೆ ಏನು ಸೌಲಭ್ಯ? ಅದಕ್ಕೆ ನಾನು ಏನ್ ಹೇಳಿದೆ, ಅವರ ಪತಿ ಅಥವಾ ಪತ್ನಿಯ ಹೆಸರು ಇದಿರಬೇಕು ಅಂತ. ಅವರ ಏನು ಸಂಬಂಧಪಟ್ಟ ಸೆಟ್ಲ್ಮೆಂಟ್ ಇರುತ್ತೆ ಅದನ್ನ ಅವರ ಪತಿ ನಿಧನ ಹೊಂದಿದ್ರಲ್ಲಿ ಪತ್ನಿಗೆ ಮಾಡಲಾಗುತ್ತೆ, ಪತ್ನಿ ನಿಧನ ಹೊಂದಿದ್ರೆ ಪತಿಗೆ ಮಾಡಲಾಗುತ್ತೆ. ಇದುವರೆಗೆ ಈ ಯೋಜನೆಯಲ್ಲಿ ಎಷ್ಟು ಜನ ಕೃಷಿಕರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ? ಈಗ ನಮಗೆ ರಾಜ್ಯ ಮಟ್ಟದಲ್ಲಿ ಮಾಹಿತಿ ಸಿಗುತ್ತೆ, ನಮಗೆ ಇಲ್ಲಿ ಸದ್ಯಕ್ಕೆ ನಮ್ಮ ಹತ್ರ ಮಾಹಿತಿ ಇಲ್ಲ. ಅಂದ್ರೆ ಇದು ಹೆಚ್ಚಿನ ಪ್ರಚಾರ ಆಗ್ಬೇಕು, ಈಗೇನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇನ್ನೂ ಅದರ ಬಗ್ಗೆ ತೊಡಗಿಸಿಕೊಳ್ಳಿಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಬಟ್ ಇದರಲ್ಲಿ ನಾನೇ ಏನ್ ನಮ್ಮ ರೈತ ಬಾಂಧವರಲ್ಲಿ ಕೋರ್ಕೊಳ್ಳೋದು ಅಂದ್ರೆ, ಇದು ಒಂದು ಉತ್ತಮವಾದ ಯೋಜನೆ, ಹೆಚ್ಚಿನ ಒಂದು ಪ್ರೀಮಿಯಂ ಅಥವಾ ವಿಮಾ ಮೊತ್ತ ತರ ಇಲ್ಲ. ಇದು ಏನು ಒಂದು ನಮ್ಮ ಒಂದು ಕಂತುಗಳೇನಿದಾವೆ ಅದು ಬಹಳ ಸುಲಭವಾಗಿ ನಾವು ಕಟ್ಟುವಂತ ಕಂತುಗಳು. ಯಾಕೆಂದ್ರೆ ನೋಡಿ, ಈಗ 18ನೇ ವರ್ಷದಲ್ಲಿ 55 ರೂಪಾಯಿ ಕಟ್ಟೋದು ತಿಂಗಳಿಗೆ ಏನ ಅತೀ ಹೆಚ್ಚಿನ ಮೊತ್ತ ಏನಲ್ಲ. ಅದೇ ರೀತಿ 40 ವರ್ಷದಲ್ಲಿ 200 ರೂಪಾಯಿ ಕಟ್ಟೋದು ಮಾಹೆಗೆ ಅದು ಏನು ದೊಡ್ಡ ಮೊತ್ತ ಅಲ್ಲ. ಇವರು 60 ವರ್ಷ ಆದ್ಮೇಲೆ ಈಗಿನ ಕಾಲದಲ್ಲಿ ತಮಗೆ ಗೊತ್ತಿದೆ ಹೆಲ್ತ್ ಪ್ರಾಬ್ಲಮ್ಗಳು ಮತ್ತೆ ಅವ್ರನ್ನ ನೋಡ್ಕೊಳ್ಳುವಂತ ಮಕ್ಕಳುಗಳು, ಕೆಲವರು ಮಕ್ಳು ಇರಲ್ಲ, ಮಕ್ಳಿದ್ರು ಕೆಲವರು ನೋಡ್ಕೊಳ್ಳಲ್ಲ, ಇಂಥ ಎಲ್ಲ ಸಂದರ್ಭಗಳಲ್ಲಿ ಅವರ ಒಂದು ಜೀವನವನ್ನ ಸುಲಲಿತವಾಗಿ ಸಾಗಿಸ್ಲಿಕ್ಕೆ, ಅವರ ಒಂದು ಸ್ವಂತ ಒಂದು ಹಣದಿಂದ ಸಾಗಿಸ್ಲಿಕ್ಕೆ ಈ ಯೋಜನೆ ತುಂಬಾ ಅತ್ಯುತ್ತಮವಾದ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನೀವು ಹೇಳಿದಾಗೆ ಅತ್ಯಂತ ಸುಲಭವಾದಂತಹ ಕಂತುಗಳು 55 ರೂಪಾಯಿಯಿಂದ 200 ರೂಪಾಯಿ. ಇವಾಗ್ಲೇ ಹೇಳಿದಾಗೆ ನಾವೆಲ್ಲೆಲ್ಲೋ ಆ ಹಣವನ್ನ ವ್ಯಯ ಮಾಡ್ತೀವಿ, ಅದಕ್ಕೆ ಬದಲಾಗಿ ಈ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಂಡ್ರೆ ನಮ್ಮ ಸಂಕಷ್ಟ ಕಾಲದಲ್ಲಿ ಅಥವಾ ದುಡಿಮೆಯನ್ನ ಮಾಡಲಿಕ್ಕೆ ಸಾಧ್ಯವಾಗದಂತಹ ಕಾಲದಲ್ಲಿ 60 ವರ್ಷಗಳ ನಂತರ ಪ್ರತಿ ಮಾಹೆ ಕನಿಷ್ಠ 3,000 ರೂಪಾಯಿಯಷ್ಟು ಪಿಂಚಣಿ ಸಿಗುತ್ತೆ. ಅದು ಗರಿಷ್ಠ ಇನ್ನೂ ಕೂಡ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಅಂತಿಮವಾಗಿ ಈ ಯೋಜನೆಗೆ ಈಗಲೂ ಕೂಡ ನಮ್ಮ ಕೃಷಿಕರು ನೋಂದಣಿಯನ್ನ ಮಾಡಿಕೊಳ್ಬಹುದು? ಹೌದು ಹೌದು, ಈಗಲೂ ನೋಂದಣಿ ಮಾಡ್ಕೋಬಹುದು. ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ಕೆಲವು ನಮ್ಮ ರೈತರು ಕೇಳ್ತಾರೆ, ನಿಮಗೇನ್ ಸರ್ ಸರ್ಕಾರಿ ನೌಕರರು ನಿಮ್ಗೆ ಪಿಂಚಣಿ ಬರುತ್ತೆ, ನಮ್ಗೆ ಯಾರು ಪಿಂಚಣಿ ಕೊಡ್ತಾರೆ ಅಂತ. ಇದನ್ನೆಲ್ಲ ಮನಗಂಡೆ ಸರ್ಕಾರ ನಮ್ಮ ರೈತರು ಕೂಡ 60 ವರ್ಷದ ನಂತರ ಸರ್ಕಾರಿ ನೌಕರರ ರೀತಿ, ಯಾಕೆಂದ್ರೆ 60 ವರ್ಷದವರೆಗೆ ಅವರು ಸಾಕಷ್ಟು ದುಡಿಮೆ ಮಾಡಿರ್ತಾರೆ, ಸರ್ಕಾರ ಏನು ನಮ್ಮ ಒಂದು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ ರೈತರಾಗಿ ದುಡಿದು, ನಮ್ಮ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಅವರು ಕೂಡ 60 ವರ್ಷದ ನಂತರ ನಿವೃತ್ತಿ ಜೀವನ ಯಾವ ರೀತಿ ಸರ್ಕಾರಿ ನೌಕರರು ಮಾಡ್ತಾರೆ ಆ ರೀತಿ ಅವರು ಕೂಡ ಒಂದು ಸುಗಮ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ತಂದಿದೆ. ಅದನ್ನ ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೊಂಡು ಎಲ್ಲ ರೈತ ಬಾಂಧವರು ಇದರಲ್ಲಿ ತೊಡಗಿಸಿಕೊಳ್ಳಿ. ಕಂತು ನಾನಾಗ್ಲೇ ಹೇಳಿದಂಗೆ ತುಂಬಾ ಸಣ್ಣ ಪ್ರಮಾಣದಲ್ಲಿದೆ ಮೊತ್ತ. ಸೊ ಹಾಗಾಗಿ ಇದನ್ನ ಮಾಡೋದ್ರಿಂದ ಬೇರೆಯವರ ಮೇಲೆ ಅವಲಂಬನೆ ಆಗದು, ಆರ್ಥಿಕವಾಗಿ ಬೇರೆಯವರ ಮೇಲೆ ನಿಮ್ಮ ಇಳಿ ವಯಸ್ಸಿನಲ್ಲಿ ಬೇರೆಯವರ ಮೇಲೆ ಅವಲಂಬನೆ ಆಗೋದು ತಪ್ಪುತ್ತೆ, ಮತ್ತೆ ನೀವು ಸ್ವಾವಲಂಬಿಗಳಾಗಿ ಆ ವಯಸ್ಸಿನಲ್ಲೂ ಕೂಡ ನಿಮ್ಮದೇ ಆದ ಒಂದು ನೀವು ಏನು ದುಡಿಮೆಯಿಂದ ಕಟ್ಟಿರ್ತೀರಿ ಹಣ ಅದಕ್ಕೆ ಒಂದು ಪ್ರತಿಫಲವನ್ನ 60 ವರ್ಷದ ನಂತರ ಪಡಿಬಹುದು. ದಯವಿಟ್ಟು ಎಲ್ಲ ರೈತ ಬಾಂಧವರು ಇದಕ್ಕೆ ನೋಂದಣಿಯನ್ನ ಮಾಡ್ಕೊಳ್ಳಿ, ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಒಳ್ಳೆದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಅಂದ್ರೆ ಏನು, ಯಾರೆಲ್ಲ ಈ ಒಂದು ಯೋಜನೆಗೆ ನೋಂದಾವಣಿಯನ್ನ ಮಾಡಿಕೊಳ್ಳಬಹುದು, ಈ ಯೋಜನೆಗೆ ನೋಂದಾವಣಿಯನ್ನ ಮಾಡಿಕೊಳ್ಳುವ ಮೂಲಕ ಏನೆಲ್ಲ ಅನುಕೂಲಗಳನ್ನ ಪಡೆಯಬಹುದು ಅಂತಕ್ಕಂಥ ವಿಚಾರಗಳನ್ನ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಕೆಎಚ್ ರವಿ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳುತ್ತಿದ್ದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಮ್ಮ ನಾಳಿನ ಕಿಸಾನ್ ವಾಣಿ ನಾಳೆ ಸಂಜೆ 6:51 ಮೂಡಿಬರಲಿದೆ. ಆಗ ಸೊಪ್ಪಿನ ಬೆಳೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕರಿಕಟ್ಟೆಹಳ್ಳಿಯ ಕೃಷಿಕ ಕೆಕೆ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಈಗ ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬಕ್ಕೆ ಯೋಗ್ಯರಲ್ಲ ಅವರು, ವೈಯಕ್ತಿಕ ವಿವರ ಕೇಳುವವರು ಆಗಿರುವ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ಕಾರ್ಡ್ ನಂಬರ್ ಅಥವಾ ಸಿವಿವಿ ಕಾರ್ಡ್ ನಂಬರ್ ಅಥವಾ ಸಿವಿವಿ ಕಾರ್ಡ್ ನಂಬರ್